ನನ್ನ ಹೆಸರು ಈಶ್ವರಿ ಗಂಜೇರಿ. ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗಿದು ಏನ್ ಬಿ ದಾರ ಸೂಜಿ ಏನ್ ಬಿತ್ತಂದ್ರ ಅದಕ್ಕೂ ಹೆಲ್ಪ್ ಆಗ್ಯದ. ಮಕ್ಕಳ ಎಜುಕೇಶನ್ ಪೇ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮವನ್ನು ಕೇಳಿ ಕಾರ್ಯಕ್ರಮ ಕುರಿತಾದ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶದ ಮುಖಾಂತರ ಕಳಿಸಿ ಹಂಚಿಕೊಳ್ಬಹುದು. ಅದಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆ 9481527600 9481572600. ಈ ನಂಬರಿಗೆ ನಿಮ್ಮ ಸಂದೇಶಗಳನ್ನು ಕಳಿಸಿಕೊಡಿ, ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೇವೆ. ಈಗ ಕೇಳಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಾನು ಕೊಪ್ಪ ತಾಲೂಕಿನಲ್ಲಿ ಇರೋದು ಮೈಸೂರು ಪ್ಲಾಂಟೇಶನ್ ನ ಉಸ್ತುವಾರಿ ವಹಿಸಿಕೊಂಡಿರೋದು, ಆಮೇಲೆ ಇದರ ನಿರ್ವಹಣೆ ನೋಡ್ತಕ್ಕಂತ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಕ್ಕಂತ ಪ್ರತಾಪ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಈಗ ನರ್ಸರಿಯಲ್ಲಿ ಯಾವ ರೀತಿಯಿಂದ ನಾವು ಟೀ ನರ್ಸರಿ ಮಾಡಬೇಕು, ಇದರಿಂದ ಮುಖ್ಯ ಜಮೀನಿಗೆ ಯಾವ ರೀತಿಯಿಂದ ನಾವು ಹಾಕಿ ಅದನ್ನ ಬೆಳೆಸಬೇಕು ಅಂತ ಅನ್ನೋದನ್ನ ಮಾಹಿತಿ ಮಾಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಪ್ರತಾಪ್, ಮೈಸೂರು ಪ್ಲಾಂಟೇಶನ್ ಮ್ಯಾನೇಜರ್ ಆಗಿದ್ದೀನಿ. ನಮ್ಮಲ್ಲಿ ಟೀ ಅಲ್ಲಿ ಎರಡು ವಿಧ, ಒಂದು ಕ್ಲೋನಲ್ ಟೀ, ಇನ್ನೊಂದು ಸೀಡ್ಲಿಂಗ್ ಟೀ ಅಂತ. ಸೀಡ್ಲಿಂಗ್ ಟ್ರೀ ಅಂತ ಹೇಳಿದ್ರೆ ಎಲ್ಲ ಗಿಡಗಳು ಸೀಡ್ಸ್ ಅನ್ನು ನಾವು ಕಲೆಕ್ಟ್ ಮಾಡಿ ಅದನ್ನು ಜರ್ಮಿನೇಟ್ ಮಾಡಿ ಮತ್ತೆ ಬ್ಯಾಗ್ ಫಿಲ್ ಅಪ್ ಮಾಡಿ ಮಾಡೋದು. ಇನ್ನೊಂದು ಕ್ಲೋನಲ್ ಟೀ ಅಂತ ಹೇಳಿದ್ರೆ ಕಟ್ಟಿಂಗ್ಸ್. ನಮ್ಮ ಟೀ ಗಿಡದಿಂದ ಒಂದು 18-20 inches ಗೆ ಪ್ರೂನಿಂಗ್ ಮಾಡಿ ಅದರಿಂದ ಬರುವಂತ ಒಳ್ಳೆಯ ಕಟ್ಟಿಂಗ್ಸ್ ಗಳನ್ನು ತಂದು ಅದನ್ನು ನಾವಿಲ್ಲಿ ನರ್ಸರಿಯಲ್ಲಿ ಕಟ್ ಮಾಡಿ ಅದಕ್ಕೆ ಅದನ್ನು ನಾವು ಇಲ್ಲಿ ಪ್ಯಾಕೆಟ್ ಮಾಡಿ ಮಾಡೋದು, ಅದು ಕ್ಲೋನಲ್ ಟೀ. ಅದು ಇದು ಯಾವ ರೀತಿಯಿಂದ ನೀವು ಆಯ್ಕೆ ಮಾಡ್ಕೊಂತೀರಾ ಸರ್? ಇದು ಯಾವ ಒಂದು ಮಾನದಂಡಗಳನ್ನ ಇಟ್ಕೊಂಡ್ಬಿಟ್ಟು, ಅಂದ್ರೆ ರೋಗ ಮತ್ತು ಕೀಟಗಳಿಂದ ಮುಕ್ತವಾಗಿರ್ಬೇಕು, ಇಂತಿಷ್ಟು ವರ್ಷದಾಗಿರ್ಬೇಕು, ಆ ತರದ್ದು? ಹೌದು, ಇದು ನಾವು ಇವಾಗ ಮಾಡೋದಾದ್ರೆ ಒಂದು ಮಿನಿಮಮ್ 20-25 years ಪ್ಲಾಂಟ್ ಅನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಮಾಡಿ ಅದನ್ನು ಕರೆಕ್ಟ್ ಆಗಿ ಒಂದು 18-20 inches ಅಲ್ಲೇ ಕಟ್ ಮಾಡಿ ಅದಕ್ಕೆ ಕರೆಕ್ಟ್ ಆದ ರೀತಿಯಲ್ಲಿ NPK ಅನ್ನು ಕೊಟ್ಟು ಅದಕ್ಕೆ ಕರೆಕ್ಟ್ ಆಗಿ ಅದರಲ್ಲಿ ಈ ಪೆಸ್ಟ್ ಅಂಡ್ ಡಿಸೀಸ್ ಅನ್ನು ಕಂಟ್ರೋಲ್ ಮಾಡಿಕೊಂಡು ಒಂದು 60-90 days ಅದನ್ನು ಗ್ರೋತ್ ಮಾಡ್ತೀವಿ. ಆ 90 days ಅಲ್ಲಿ ಅದು ಏನಾಗ್ತದೆ, ಒಂದು 7-9, 8-9 ಅದರಲ್ಲಿ ನಮ್ಗೆ ಕಟ್ಟಿಂಗ್ಸ್ ಮಾಡ್ಬೇಕಂತ ಲೀಫ್ ನಮಗೆ ಸಿಗ್ತದೆ. ಅದನ್ನು ಇಲ್ಲಿ ತಂದು ಅದರಲ್ಲೂ ಸೆಲೆಕ್ಟ್ ಮಾಡಿ ಅದನ್ನು COC ವಾಟರ್ ಅಲ್ಲಿ ನಾವು ಕರೆಕ್ಟ್ ಆಗಿ ಉಪಚಾರ ಮಾಡಿ ಅದನ್ನು ನಾವು ಮತ್ತೆ ಈ ಬಾಸ್ಕೆಟ್ ಗೆ ತುಂಬುತ್ತೀವಿ. ಆ ಬಾಸ್ಕೆಟ್ ಗೆ ತುಂಬುದಕ್ಕಿಂತ ಮುಂಚೆ ಅದರಲ್ಲಿ ನಾವು ಸಾಯಿಲ್ PH ಅಂತ ಒಂದನ್ನು ನಾವು ಮೇಂಟೈನ್ ಮಾಡಬೇಕು. ಅದರಲ್ಲಿ ಒಂದು ಬಾಸ್ಕೆಟ್ ಅಲ್ಲಿ ಇಟ್ಟು ಎರಡು ಟೈಪ್ ಆದ ಸಾಯಿಲ್ ಅನ್ನು ನಾವು ಫಿಲ್ ಅಪ್ ಮಾಡಿದ್ವಿ. ಟಾಪ್ ಸಾಯಿಲ್ ಅಲ್ಲಿ 1:1 ಅಂತ ಹೇಳ್ತೀವಿ, 1 part ಸಾಯಿಲ್, 1 part ಸ್ಯಾಂಡ್, ಅದು ಒಂದು 3-4 inches ಗೆ. ಡೌನ್ ಅಲ್ಲಿ ಇನ್ನೊಂದು 9 inches ಗೆ 3:1 ಅಂತ, 3 part ಸಾಯಿಲ್ ಇರ್ತದೆ, 1 part ಸ್ಯಾಂಡ್ ಇರ್ತದೆ. ಈ ತರ ಫಿಲ್ ಅಪ್ ಮಾಡ್ತೀವಿ. ನಾವು ಫಿಲ್ ಅಪ್ ಮಾಡೋದಕ್ಕಿಂತ ಮುಂಚಿತವಾಗಿ ಅದರದ PH ಅನ್ನು ಒಂದ್ಸಲ ಚೆಕ್ ಮಾಡಬೇಕಾಗ್ತದೆ. ಆ PH 4.8-5 ಮಾತ್ರ ಇರಬೇಕು. ಅದರ ಮೇಲೆ ಇದ್ರೆ ಆ ಕಟ್ಟಿಂಗ್ಸ್ ಏನ ಇರ್ತದೆ ಅದು ರೂಟಿಂಗ್ ಹಾಕಲ್ಲ, ಅಲ್ಲಿ ಕ್ಲಬ್ ಕೇರ್ಲೆಸ್ ಆಗಿ ಎಲ್ಲ ಫೇಲಿಯರ್ ಆಗ್ತದೆ. PH ಕರೆಕ್ಟ್ ಇದೆ ಅಂದ್ರೆ ರೂಟಿಂಗ್ ಆಗ್ತದೆ. ಮತ್ತೆ ಅದರೊಂದು 6 months ನಾವು ನಿಮಗೆ ತೋರಿಸ್ತದೆ ಈ ತರ ಒಂದು ಪ್ರೊಸೆಸ್ ಅಲ್ಲಿ ಇಡ್ತೀವಿ ಕವರ್ ಮಾಡಿ. ಆಮೇಲೆ ಅದು ಯಾವಾಗ ಸ್ಪ್ರೌಟ್ ಆಗ್ತದೆ ಆದ್ಮೇಲೆ ಆ ಮೇಲ್ಗಡೆ ಏನ್ ಕವರ್ ಮಾಡ್ತೀವಿ ಅದ ಆ ಕವರ್ ಅನ್ನು ರಿಮೂವ್ ಮಾಡಿ ನಾವು ಈ ತರ ಇದ್ರಲ್ಲೇ ಮಾಡ್ತೀವಿ. ಈಗ ಬೀಜದಿಂದ ಮಾಡೋದು ಅದು ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಳುತ್ತಾ ಹೇಗೆ ಸರ್? ಬೀಜದಿಂದ ಮಾಡೋದಾದ್ರೆ ಬೀಜವನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಅದು ನಮ್ಮಲ್ಲಿ ಸಿಕ್ಕಲ್ಲ, ಯೂಸ್ವಲಿ ಆಗಿ ಕೇರಳದಿಂದ ತರ್ತೀವಿ. ತಂದು ಅದು ಕಂಪ್ಲೀಟ್ ಸ್ಯಾಂಡ್ ಬೆಡ್ ಮಾಡಬೇಕು. ಸ್ಯಾಂಡ್ ಬೆಡ್ ಮಾಡಿ ಅದನ್ನು ಜರ್ಮಿನೇಟ್ ಗೆ ಹಾಕಿದ್ರೆ ಅರೌಂಡ್ 45-50 days ಅಲ್ಲಿ ಜರ್ಮಿನೇಟ್ ಆಗ್ತದೆ. ಅದಕ್ಕೂ ಸೇಮ್ ಪ್ರೊಸೀಜರ್, ಬಾಸ್ಕೆಟ್ ಫಿಲ್ ಅಪ್ ಮಾಡಿ ಅದು ಓಪನ್ ಆದ ತಕ್ಷಣ ಅದೊಂದು ಸುಳಿ ತರ ಬರ್ತದೆ. ಆದ ತಕ್ಷಣ ನಾವು ಇದೇ ಸಾಯಿಲ್ ಪ್ರೊಸೆಸಿಂಗ್ ಸೇಮ್ ಅದಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಮುಖ್ಯ ಜಮೀನಿಗೆ? ಹೌದು, ಇದು ಬಾಸ್ಕೆಟ್ ಫಿಲ್ ಅಪ್ ಗೆ. ಮತ್ತೆ ಇದು ನರ್ಸರಿಯಲ್ಲಿ ಒಂದು 12-15 months ಇಡ್ತೀವಿ. ನಂತರ ಆ 15 months ಆದ್ಮೇಲೆ ಅದು ರೆಡಿ ಟು ಪ್ಲಾಂಟ್, ಅದು ಫೀಲ್ಡ್ ಅಲ್ಲಿ ಪ್ಲಾಂಟ್ ಮಾಡ್ಲಿಕ್ಕೆ ಅದು ರೆಡಿ ಆಗಿರ್ತದೆ. ಅರೌಂಡ್ 9-12-15 feet ಹೈಟ್ ಬಂದಿರ್ತದೆ. ಪ್ಲಾಂಟ್ ಮಾಡುವಾಗ ಅದರಲ್ಲಿ ಲೀಫ್ಗಳು ಅರೌಂಡ್ ಒಂದು 9 to 10 pair, 9 to 12 pair ಲೀಫ್ ಇರ್ತದೆ. ಆವಾಗ ಅದು ರೆಡಿ ಫಾರ್ ಪ್ಲಾಂಟಿಂಗ್. ಪ್ಲಾಂಟಿಂಗ್ ಅದನ್ನ ತಗೊಂಡೋಗಿ ನಾವು ಪ್ಲಾಂಟ್ ಮಾಡ್ತೀವಿ. ಇದು ಈಗ ಈ ನರ್ಸರಿನ ಸಸಿಗಳನ್ನ ಮಾರಾಟ ಮಾಡೋ ವ್ಯವಸ್ಥೆ ಕೂಡ ಇದೆಯಾ ಸರ್? ಇಲ್ಲ, ಇದನ್ನು ನಮ್ಮಲ್ಲಿ ಕಂಪನಿ ಮಾತ್ರ. ಇದು ನಾವು ಏನು ಸಸಿಗಳು ಮಾರ್ತೀವಿ ಅದು ನಮ್ಮ ಉಪಯೋಗಕ್ಕೆ ಬಿಟ್ರೆ ಬೇರೆ ಕಡೆ ನಾವು ಸೇಲ್ ಮಾಡ್ಲಿಕ್ಕೆ ಇಲ್ಲ ನಮ್ಮ ಹತ್ರ. ಇದಂದ್ರೆ ಈಗ ನಿಮ್ದು ವಿವಿಧ ಒಂದು ವಿಭಾಗಗಳು ಇದಾವೆ, ಆ ಒಂದು ವಿಭಾಗಗಳಿಗೆ ಮಾತ್ರ ಇದು ಪೂರೈಕೆ ಮಾಡ್ತೀವಿ. ಇದರಲ್ಲಿ ನಾವು ಇವಾಗ ಇದರಲ್ಲಿ ಒಂದು 4 variety ಮಾಡ್ತೀವಿ. ಒಂದು BSS-1 ಅಂತ, ಅದು ಶೀಡ್ಲಿಂಗ್ ಪ್ಲಾಂಟ್. ಮತ್ತೆ ಕಟ್ಟಿಂಗ್ಸ್ ಅಲ್ಲಿ ATK ಅಂತ ಒಂದು ಇದೆ, B661, 2024, 2025. ಈ 4 variety ನಾವು ಮಾಡ್ತಾ ಇದ್ದೀವಿ ಪ್ಲಾಂಟೇಶನ್ ಅಲ್ಲಿ ಕೂಡ. ಮುಖ್ಯ ಜಮೀನಲ್ಲಿ ಕೂಡ ಇದು 4 variety ಬೆಳೀತಾ ಇದ್ದೀರಾ? ಇದೆ ಇದೆ ಇದೆ, ವೆರೈಟಿಗಳು ತುಂಬಾ ಇದೆ ಇನ್ನು. ಬಟ್ ನಾವು ಮಾಡ್ತಾ ಇರೋದು ಈ 4 variety. 4 variety ಮಾತ್ರ. ಇದರಲ್ಲಿ ಈಗ ಬೇಡಿಕೆ ಇರತಕ್ಕಂಥದ ಅಥವಾ ಏನು ಅವರ ಒಂದು ಗೈಡ್ ಲೈನ್ಸ್, ಟೀ ಬೋರ್ಡ್ ಅವರ ಒಂದು ಮಾರ್ಗಸೂಚಿ ಮೇಲೆ ಮಾಡ್ತಾ ಇದ್ದೀರಾ? ಇದು ಟಿ ಬೋರ್ಡ್ ಅವರ ಮಾರ್ಗಸೂಚನೆ ಇದೆ, ಬೇಡಿಕೆ ಅಲ್ಲ. ಇದರಲ್ಲಿ ಈ B661 ಅಂತ ಹೇಳೋದ್ರಲ್ಲಿ ಕ್ವಾಲಿಟಿ ಜಾಸ್ತಿ ಇದೆ, ATK-ಅಲ್ಲಿಯೂ ಜಾಸ್ತಿ ಇದೆ. ಮತ್ತೆ ಕೆಲವೊಂದು BSS-1 ಯಾಕೆ ಆಗ್ತೀವಿ ಅಂತ, ಅದು ಡ್ರೌಟ್ ರೆಸಿಸ್ಟೆಂಟ್ ಪ್ಲಾಂಟ್, ಅಂದ್ರೆ ಸ್ವಲ್ಪ ಮಳೆ ಕಮ್ಮಿ ಕಡಿಮೆ ಆದ್ರೂ ಅದು ತಡ್ಕೊಳ್ತದೆ. ಬಾಕಿ ಕಟ್ಟಿಂಗ್ಸ್ ಗಳು ಅಷ್ಟು ನಮಗೆ ಅದಕ್ಕೆ ಸಬ್ಸಾಯಿಲೈಸೇಷನ್ ಇಲ್ಲದ್ರೆ ಇರಿಗೇಷನ್ ಏನಾದ್ರೂ ಕೊಟ್ರೆ ಮಾತ್ರ ಬರ್ತದೆ, ಇದಕ್ಕೂ ಬೇಕು. ಬಟ್ ಇದು ಸೀಡ್ಲಿಂಗ್ ಸ್ವಲ್ಪ ತಡೀತದೆ, ಡ್ರೌಟ್ ರೆಸಿಸ್ಟೆಂಟ್ ಪ್ಲಾಂಟ್ ಅದು. ಓಕೆ ಸರ್, ಇದು ಕ್ವಾಲಿಟಿಯೂ ಇದೆ ಇದರಲ್ಲಿ ಕೆಲವೊಂದು, ಮತ್ತೆ ಡ್ರೌಟ್ ಟಾಲರೆಂಟ್ ಪ್ಲಾಂಟ್ ಇದೆ, ಅದಕ್ಕೋಸ್ಕರ ಅದನ್ನೆಲ್ಲ ಹಾಕಿರ್ತೀವಿ ಅದು. ಸರ್, ಈಗ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನು? ಯಾವುದಕ್ಕೆ ಇದಕ್ಕೂ? ಇದು ವೆರೈಟಿ ಪ್ಲಾಂಟ್, ವೆರೈಟಿ 4 variety ಇದೆ ಅಂತ ಸರ್. BSS-1 BSS-1 ಅಂತ ಹೇಳಿ, ಇದು ATK ಇದೆ, ಮತ್ತೆ B661 ಅಂತ ಇದೆ. ಅಲ್ಲ, ಈಗ ನೀವು ಅದನ್ನ ಪ್ಲಾಂಟ್ ಕಟ್ ಮಾಡಿದಾಗ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗುತ್ತಲ್ವಾ? ಯಾವ್ದು ಕಟ್ ಮಾಡೋಕೆ ಮಿಕ್ಸ್ ಆಗ್ಬೇಕು, ಆವಾಗಲೇ ಕ್ವಾಲಿಟಿ ಸಿಕ್ಕೋದು. ಮಿಕ್ಸ್ ಆಗ್ಲೇಬೇಕು, ಡಿಫ್ರೆಂಟ್ ಟೇಸ್ಟ್ ಬರೋದು ಆವಾಗಲೇ. ಒಂದೊಂದಕ್ಕೆ ಒಂದೊಂದು ಟೇಸ್ಟ್ ಇರ್ತದೆ. ಇದರಲ್ಲಿ B661 ಅಂತ ಟೇಸ್ಟ್ ಜಾಸ್ತಿ, ಇನ್ನೊಂದರಲ್ಲಿ ಕಲರ್ ಇರ್ತದೆ, ಒಂದರಲ್ಲಿ ಡೆನ್ಸಿಟಿ ಒಂದರಲ್ಲಿ ಇರ್ತದೆ. ಅವಾಗ ಎಲ್ಲ ಮಿಕ್ಸ್ ಆಗಿ ಬರಬೇಕು. ನೀವು ಪೌಡರ್ ರೆಡಿ ಮಾಡುವಾಗ ಎಲ್ಲ ಮಿಕ್ಸ್ ಆಗ್ತದೆ. ಹೌದೌದೌದು. ಇದಕ್ಕೆ ಸ್ಪೆಷಲ್ ಆಗಿ ಅಂತಿಲ್ಲ ಈಗ? ಇಲ್ಲ, B2 B3 ಆ ತರ ಏನು ಇಲ್ಲ. ಸ್ಪೆಷಲ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗಲ್ಲ, ವೆರೈಟಿ ವೈಸ್ ಉತ್ಪಾದನೆ ಮಾಡಿ. ಇದನ್ನ ನೋಡ್ತಾ ಇದ್ರೆ ಇದು ತುಂಬಾ ದಪ್ಪ ಎಲೆ ಇದೆ. ಹೌದು, ಆಮೇಲೆ ಅಗಲ ಎಲೆ ಇದೆ. ಅಗಲ ಎಲೆ ಇದೆ. ಈಗ ಈ ಕಡೆ B1 ನೋಡ್ತಾ ಹೋದ್ರೆ ಚಿಕ್ಕದಿದೆ. ಹೌದು, ಅದು ಒಂದೊಂದು ಡೌಟ್ ಟಾಲರೆಂಟ್ ಇರ್ತದೆ, ಒಂದೊಂದು ಟೇಸ್ಟ್ ಇರ್ತದೆ, ಒಂದೊಂದು ಗ್ರೋತ್ ಅಲ್ಲಿ ಫಾಸ್ಟ್ ಇರ್ತದೆ. ಹಾಗೆ ನಾವು ಮಿಕ್ಸ್ ಮಾಡಿ ಹಾಕ್ತೀವಿ. ಮತ್ತೆ ನಮ್ಮ ಈ ರೇಂಜ್ ಗೆ ಅಂತಿದೆ. ಇವಾಗ ಇದು ಕರ್ನಾಟಕ ರೇಂಜ್ ಅಲ್ಲಿ ಎಲ್ಲ ಪ್ಲಾಂಟ್ ಗಳು ಬರಲ್ಲ. ಅದು ತುಂಬಾ ಡ್ರೈ. ಎಷ್ಟು ತರ ವೆರೈಟೀಸ್ ಇದೆ? ಅದು ವೆರೈಟಿ ತುಂಬಾ ಇದೆ. ಇವಾಗ ನನಗೆ ಗೊತ್ತಿರುವ ಹಾಗೆ B661 ಇದೆ, B662, B663, ATK-1, TRI-2024, TRI-2025, B414, 6017, ಓಲ್ಡ್ ಚೈನಾ ವೆರೈಟಿ ಇದೆ, ಮತ್ತೆ ಅಸ್ಸಾಂ ವೆರೈಟಿ ಶೀಡ್ಲಿಂಗ್ ಅಂತ. ಇಷ್ಟು ವೆರೈಟಿ ಇಲ್ಲಿ ಮಾತ್ರ ನಾವು ಬರೀ 4 variety ಅಲ್ಲ, ನಮ್ಮಲ್ಲಿ 4 ಅಲ್ಲ, ನಮ್ಮಲ್ಲಿ ATK ಇದೆ, TRI-2025, 2024, B661, B662, B414, 6017 ಸ್ವಲ್ಪ ಪ್ಲಾಂಟ್ ಇದೆ, ಮತ್ತೆ ಓಲ್ಡ್ ಚೈನಾ ವೆರೈಟಿ ಇದೆ, ನೆಕ್ಸ್ಟ್ ಸೀಡ್ಲಿಂಗ್ ವೆರೈಟಿ. ಎಲ್ಲದು ಬರುತ್ತಾ ಇಲ್ಲಿ? ಇಷ್ಟು ಬರ್ತದೆ, ಇದೆಲ್ಲ ಬರ್ತದೆ ಬರ್ತದೆ. ಯಾವುದು ಸಮಸ್ಯೆ ಇಲ್ಲ ಸರ್? ಸಮಸ್ಯೆ ಇದೆ, ಕೆಲವೊಂದು ಸಮಸ್ಯೆ ಇದೆ. ಸಮಸ್ಯೆ ಅಂದ್ರೆ B414 ಸ್ವಲ್ಪ ಮೈಟ್ ಜಾಸ್ತಿ ಅಟ್ಯಾಕ್ ಆಗ್ತದೆ. ಕೆಲವು ಇವಾಗ 2024 ಬ್ಲಿಸ್ಟರ್ ಜಾಸ್ತಿ ಅಟ್ಯಾಕ್ ಆಗ್ತದೆ. ಈ ತರ ಒಂದೊಂದು ವೆರೈಟಿಗೆ ಒಂದೊಂದು ಡಿಸೀಸ್ಗಳು, ಅದು ಇದೆಲ್ಲ ಸ್ವಲ್ಪ ಇದೆ. ರೋಗದ್ದು ಬಂದ್ರೆ ರೋಗ ಅದೇ ಬ್ಲಿಸ್ಟರ್ ಅಂತ ಬರ್ತದೆ, ಬ್ಲಿಸ್ಟರ್ ಬ್ಲೈಟ್ ಬರ್ತದೆ. ಅದು ATK ಸ್ವಲ್ಪ ಕಮ್ಮಿ, TRI-2025 ಸ್ವಲ್ಪ ಜಾಸ್ತಿ ಇದೆ. ಈಗ ಒಂದು ಪ್ರತಾಪ್ ಅವರು, ಇಷ್ಟೆಲ್ಲ ನೀವು ಮಾಡ್ತಾ ಇರೋದ್ರಿಂದ, ಈಗ ನಾನು ಒಬ್ಬ ರೈತ, ನನ್ನೊಂದು 1 acre ಇದೆಯೋ, 1-2 acre ಜಾಗ ಇರುತ್ತಪ್ಪ. ಈಗ ಇಲ್ಲಿ ನೀವು ತುಂಬಾ ಪ್ಲಾಂಟ್ ಬೆಳೆದಿದ್ದೀರಿ, ನನಗೆ ಬೇಕು ಅಂತ ಕೊಡ್ತೀರಾ ಸರ್? ಇದೇನಾಗ್ತದೆ, ಟೀ ಅಲ್ಲಿ ಕರ್ನಾಟಕ ತಕೊಂಡ್ರೆ ಒಂದ್ ಎಕರು ಎರಡ್ ಎಕರು ಮೂರ್ ಎಕರು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಮಗೆ ಫ್ಯಾಕ್ಟ್ರಿ ಬೇಕು. ಫ್ಯಾಕ್ಟ್ರಿ ಇಲ್ಲದೆ ನೀವು ಫೀಲ್ಡ್ ಅಲ್ಲಿ ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ಬಿಡುದು, ಬಟ್ ಫ್ಯಾಕ್ಟ್ರಿಗೆ ಅಲ್ಲಿ ಏನ್ ಮಾಡ್ತೀರಾ? ನಾನು ಬೆಳೆದ್ಬಿಟ್ಟು ನಿಮ್ಮಂತ ಫ್ಯಾಕ್ಟ್ರಿಗಳಿಗೆ, ನಿಮ್ಮಂತ ಫ್ಯಾಕ್ಟ್ರಿ, ಅದಕ್ಕೂ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಒಂದ್ ಎಕರು ಎರಡ್ ಎಕರು ಬೆಳಿತೀರಾ, ಫ್ಯಾಕ್ಟ್ರಿ ನಿಮಗೆ 25 ಕಿಲೋಮೀಟರ್ ದೂರದಲ್ಲಿ ಇರ್ತದೆ. ನಿಮಗೆ ಒಂದ್ ಎಕರು ಎರಡ್ ಎಕರು ದುಡ್ಡು ಖರ್ಚು ಮಾಡಿ ಅದನ್ನು ಪ್ಲಾಂಟ್ ಮಾಡಿ ತಕೊಂಡು ಹೋಗಿ 25 ಕಿಲೋಮೀಟರ್ ದೂರದಲ್ಲಿ ಇರೋ ಒಂದು ಫ್ಯಾಕ್ಟ್ರಿಗೆ ಕೊಟ್ರೆ ನಿಮಗೆ ಅದರಲ್ಲಿ ಲಾಭ ಇಲ್ಲ ಇಲ್ಲ ಇಲ್ಲ. ಇದು ಓಪನ್ ಮಾರ್ಕೆಟ್ ಅಲ್ಲ. ಇದೇ ನೀವು ತಮಿಳ್ನಾಡು ತಕೊಂಡ್ರೆ ಎವ್ರಿ 5 ಕಿಲೋಮೀಟರ್, 2 ಕಿಲೋಮೀಟರ್, 10 ಕಿಲೋಮೀಟರ್ ಗೆ ಒಂದೊಂದು ಬಾಟ್ಲಿಫ್ ಫ್ಯಾಕ್ಟ್ರಿಗಳು ಇರ್ತದೆ, ಪ್ರೊಸೆಸಿಂಗ್ ಇರ್ತದೆ. ನೀವು ಜಸ್ಟ್ ಲೈಕ್ ಒಂದು ಕಾಫಿ ಮಾರುವ ತರ ಹೋಗಿ, ಇಲ್ಲ ಪೇಪರ್ ಮಾರುವ ತರ ಒಂದು ನಮ್ಮ ಯಾವ್ದೋ ಒಂದು ವೆಹಿಕಲ್ ಹಾಕೊಂಡು ಹೋಗಿ 25 ಕೆಜಿ ಆದ್ರೆ ಸರಿ, 50 ಕೆಜಿ ಆದ್ರೆ ಒಂದು ಫ್ಯಾಕ್ಟ್ರಿಯಲ್ಲಿ ಅಂಗಡಿಯಲ್ಲಿ ಮಾರೋ ತರ ಮಾರಬಹುದು. ಕರ್ನಾಟಕದಲ್ಲಿ ಆ ಆಪ್ಷನ್ ಇಲ್ಲ. ಅದಕ್ಕೋಸ್ಕರ ಯಾಕೆಂದ್ರೆ ಪ್ರದೇಶ ಜಾಸ್ತಿ ಮಾಡಕ್ಕೆ. ನಾನು 15 ಇಯರ್ಸ್ ತಮಿಳ್ನಲ್ಲಿ ವರ್ಕ್ ಮಾಡಿದ್ದೀನಿ, ನನಗೆ ಅದ್ರದ್ದು ಬೋತ್ ಸ್ಟೇಟ್ ಡಿಫರ್ ನನಗೆ ಅನುಭವ ಇದೆ. ಯಾಕಂತಂದ್ರೆ ನಮ್ಗೆ ಸಪೋಸ್ ನಾವು ಇಷ್ಟೆಲ್ಲ ಹೇಳ್ತೀವಿ, ನಮ್ಮನೆಯಲ್ಲಿ ನಾನು ಬೆಳಿತೀನಿ ಅಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಕಟ್ ಮಾಡಿ ನೀವು ಒಂದು 4 ಅವರ್ಸ್ ಮೇಲೆ ಇಡಕ್ ಆಗಲ್ಲ. ಯು ಹ್ಯಾವ್ ಟು ಸೆಂಡ್ ಅ ಫ್ಯಾಕ್ಟ್ರಿ. ಇದು ಪೆರಿಶಬಲ್ ಅಂತ ಹೇಳ್ತೀರಾ ಇದನ್ನ? ಹೇಗೆ ಅಲ್ಲ, ನಾಟ್ ಪೆರಿಶಬಲ್ ಬಟ್ ಆಫ್ಟರ್ ಆಫ್ಟರ್ ಹಾರ್ವೆಸ್ಟಿಂಗ್ ವಿತ್ ಇನ್ ದ 5 to 6 hours ವಿ ಶುಡ್ ರೀಚ್ ದ ಫ್ಯಾಕ್ಟ್ರಿ. ಫ್ಯಾಕ್ಟ್ರಿ ಅದರ್ವೈಸ್ ಇಟ್ ಇಸ್ ಗೋಯಿಂಗ್ ಟು ಬಿ ಇಟ್ ವಿಲ್ ಬಿ ಬರ್ನ್ಡ್. ಬರ್ನ್ ಆರ್ ಗೊಬ್ಬರನೇ? ಗೊಬ್ಬರನೇ ಅಲ್ವಾ? ಅದು ವೇಸ್ಟ್ ವೇಸ್ಟ್ ವೇಸ್ಟ್. ಆಕ್ಚುಲಿ ಸರ್, ಟೀ ಇಟ್ ಇಸ್ ಏನ್ ಕಾಡಲ್ಲಿ ಒರಿಜಿನಲ್ ಆಗಿರ್ತಕ್ಕಂಥದ್ದಲ್ವಾ ಇದು? ಈಗ ಎಲ್ಲ ಸೈಂಟಿಫಿಕ್ ಬಂದು ಅದೆಲ್ಲ ವೆರೈಟಿ ಮಾಡಿದ್ದಾರೆ. ಅದು ನನ್ಗೆ ಗೊತ್ತಿರೋ ಪ್ರಕಾರ ಒಂದು ಸ್ಟೋರಿ ಅಷ್ಟೇ. ಚೈನಾದಲ್ಲಿ ಫಸ್ಟ್ ಟೀ ಕಾಡಲ್ಲಿ ಇತ್ತು, ಅದೊಂದು ಲೀಫ್ ಹಾಗೆ ನೀರಿಗೆ ಬಿದ್ದಾಗ ಕಲರ್ ಚೇಂಜ್ ಆಯ್ತು, ಮತ್ತೆ ಅದನ್ನ ಕುಡಿಯುವಾಗ ಸ್ವಲ್ಪ ಟೇಸ್ಟ್ ಅಂಡ್ ಎನರ್ಜಿ ಬಂತು, ಮತ್ತೆ ಅದನ್ನು ಫರ್ದರ್ ಪ್ಲಾಂಟಿಂಗ್ ಮಾಡಿದ್ದಾರೆ ಅಂತ ಒಂದು ಹೇಳ್ತಾರೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಈಗ ನರ್ಸರಿಯಿಂದ ಬಂದಿವಿ, ಈಗ ನರ್ಸರಿ, ಈಗ ಪ್ಲಾಂಟ್ ರೆಡಿ ಆಗಿದೆ. ಈಗ ಇನ್ನೇನು ಮುಖ್ಯ ಜಮೀನಿಗೆ ನಾವು ಹಾಕಬೇಕು ಅಂತ ಪ್ಲಾಂಟ್ ರೆಡಿ ಆಗಿದೆ. ಸೊ ಈಗ ಮುಖ್ಯ ಜಮೀನಿಗೆ ಹಾಕುವುದಾದ್ರೆ ಏನು ಈಗ ಗುಂಡಿಗಳು ತೆಗೆದು ಅಥವಾ ಹೇಗೆ ಸರ್? ಇದು ಗುಂಡಿ ಒಂದು ವೈಜ್ಞಾನಿಕವಾಗಿ ಇಂತಿಷ್ಟೇ ಆಳ ಇರಬೇಕು, ಇಂತಿಷ್ಟೇ ಅಗಲ ಇರಬೇಕು, ಆಮೇಲೆ ಸಸಿಯಿಂದ ಸಸಿಗೆ ಇಂತಿಷ್ಟೇ ಅಂತರ ಇರಬೇಕು, ಸಾಲಿನಿಂದ ಸಾಲಿಗೆ ಇಂತಿಷ್ಟೇ ಅಂತ ಹೇಳಿ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ಸರ್? ಇದು ಇವಾಗ ನಾವು ರೀಪ್ಲಾಂಟ್ ನ್ಯೂ ಪ್ಲಾಂಟೇಶನ್ ಒಂದ್ 5 ಎಕರೆ 10 ಎಕರೆ ಇಲ್ಲ 2 ಎಕರೆ ಬೇರೆ ನ್ಯೂ ಪ್ಲಾಂಟ್ ಮಾಡುದಾದ್ರೆ ಇದರಲ್ಲಿ ಪಕ್ಕ ಲೈನ್ಗಳು ಮೇಂಟೈನ್ ಮಾಡಬೇಕಾಗಿದೆ, ಅದರ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗಿದೆ. ಇದರಲ್ಲಿ ಪ್ಲಾಂಟಿಂಗ್ ಮಾಡಿದ್ರೆ ಸಿಂಗಲ್ ಎರ್ಜಿ ಮತ್ತೆ ಡಬಲ್ ಎರ್ಜಿ ಪ್ಲಾಂಟ್ ಅಂತ ಇದೆ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಎರ್ಜಿ ಪ್ಲಾಂಟ್ ಇರೋದು. ಸಿಂಗಲ್ ಎರ್ಜಿ ಪ್ಲಾಂಟ್ ಅಂತಂದ್ರೆ 2x2x4 feet. ನಮಗೆ ಕಾಂಟೂರ್ ಅಲ್ಲಿ 2 ಅಡಿಯಿಂದ 2 ಅಡಿಗೆ ಒಂದು ಪ್ಲಾಂಟ್, ಮತ್ತೆ ಇನ್ನೊಂದು ಡಿಸ್ಟೆನ್ಸ್ 4 feet ಗೆ. ಅಲ್ಲಿಗೆ 1 ಎಕರೆಗೆ 5,600 ಪ್ಲಾಂಟ್ ಬರ್ತದೆ 1 ಎಕರೆಗೆ. ಇದು ಪ್ಲಾಂಟ್. ಸಪೋಸ್ ಇವಾಗ ನಾವು ಮಾಡ್ತಾ ಇರೋದು, ಇವಾಗ ಇತ್ತೀಚೆಗೆ ಮಾಡ್ತಾ ಇರೋದು ಇನ್ಫಿಲ್ಲಿಂಗ್. ಎಲ್ಲೆಲ್ಲಿ ಹಳೆ ಗಿಡಗಳು ನಮ್ದು ಡ್ರಾಟ್ ಇಂದ ಇಲ್ಲ ವಾಟರ್ ಲಾಗ್ ಇಲ್ಲ ಎನಿಮಲ್ ಡ್ಯಾಮೇಜ್ ಈ ತರ ಡ್ಯಾಮೇಜ್ ಇರುವಾಗ ನಾವೇನ್ ಮಾಡ್ತೀವಿ, ಅದಕ್ಕೆ ಇನ್ಫಿಲ್ ಮಾಡ್ಬೇಕಾಗ್ತದೆ. ಆವಾಗ ನಾವು ಈ ಹಳೆ ಸಾಲುಗಳಿದೆ, ಹಳೆ ಓಲ್ಡ್ ಸಾಲ್ ಅಂತ ಹೇಳಿದ್ರೆ 5x5 ಈ ಶೀಡ್ಲಿಂಗ್. ಇವಾಗ ನೀವು ನೋಡುವ ಗಿಡ ಎಲ್ಲ ಇದೆಲ್ಲ 5x5 5 ಅಡಿಗೆ 5 ಅಡಿ ಇರೋದು, ಅದು ಕವರ್ ಆಗ್ತದೆ. 5 ಅಡಿಗೆ 5 ಹಾಕಿದ್ರೆ ಕವರ್ ಆಗ್ತದೆ. ಇವಾಗ ನಾವು ನ್ಯೂ ವೆರೈಟಿ ಕ್ಲೋನ್ ಎಲ್ಲ ಹಾಕ್ತಾ ಇದೀವಿ. ಇದು ಏನಾಗ್ತದೆ, 2 ಅಡಿಗೆ 2 ಅಡಿ ಒಂದು ಗಿಡ ಹಾಕ್ತಿವಿ, ಮೇನ್ ಎಡ್ಜ್ 5 feet ಗೆ ಇರ್ತದೆ. ಇದನ್ನು ಫೀಲ್ಡ್ ಇಂದ ತರುವಾಗ ನಾವು ಇದಕ್ಕೆ 18 inches ಪಿಟ್ ಮಾಡ್ತೀವಿ, 9 inches ಅದರದ ವಿಡ್ತ್, 9 inch ಟಾಪ್ ವಿಡ್ತ್, ಡೆಪ್ತ್ ಬಂದು 18 inches ಮಾಡ್ತೀವಿ. ಮಾಡಿ ಅದಕ್ಕೆ ಮತ್ತೆ ಫಿಲ್ ಅಪ್ ಮಾಡಿ ಕರೆಕ್ಟ್ ಆಗಿ ಟೈಟ್ ಮಾಡಿ ಅದಕ್ಕೆ ಸ್ಟೇಕಿಂಗ್ ಎಲ್ಲ ಮಾಡಿ ಕೊಡ್ತೀವಿ. ಗೊಬ್ಬರ, ಈಗ ಗೊಬ್ಬರದೊಂದು ನಿರ್ವಹಣೆ ಬಂದ್ರೆ ಏನು ಮೂಲ ಗೊಬ್ಬರ ಹಾಕ್ತೀರಾ ಸರ್? ನಾವು ಮುಖ್ಯ ಜಮೀನಿಗೆ ಈಗ ನರ್ಸರಿಯಿಂದ ಮುಖ್ಯ ಜಮೀನಿಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಇದಕ್ಕೆ ನಾವು ಇವಾಗ ಆರ್ಗ್ಯಾನಿಕ್ ಮೆನ್ಯೂರ್ ಇವಾಗ ನಾವು ಅಷ್ಟು ಹಾಕ್ತಾ ಇಲ್ಲ, ಏನಿದ್ರು ಕೆಮಿಕಲ್ ಮೆನ್ಯೂರ್ ಹಾಕ್ತಾ ಇರೋದು. ಎನ್ ಪಿ ಕೆ ಅಂತ ನಾವು ಹಾಕ್ತಾ ಇದೀವಿ. ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ದೀವಿ. ಯೂರಿಯಾ, ಪೊಟ್ಯಾಷ್ ಮತ್ತೆ ಪ್ರಾಕ್ ಫಾಸ್ಫೇಟ್ ಅಂತ ಹಾಕ್ತಾ ಇದ್ದೀವಿ. ಇದು ವರ್ಷದಲ್ಲಿ ನಾವು ಒಂದು 4-5 ರೌಂಡ್ ಹಾಕ್ತಾ ಇದ್ದೀವಿ. ಅದು ಎಲ್ಲ ಪ್ರತಿಯೊಂದು ಈಲ್ಡಿನ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅರೌಂಡ್ ನಮ್ಮಲ್ಲಿ ಇವಾಗ 2500 ಇಂದ 4500 ವರೆಗೆ ಈಲ್ಡ್ ಬರ್ತದೆ ಒಂದೊಂದು ಫೀಲ್ಡ್. ಅದಕ್ಕೆ ನಮಗೆ 200 kg ಇಂದ ಅರೌಂಡ್ 300 kg ವರೆಗೆ ಎನ್ ಬೇಕು. ಅದೇ ತರ ಕೆ ಅಂತಾರೆ ಪೊಟ್ಯಾಶ್, ಅದು ಒಂದು 170 ಇಂದ 270 kg ವರೆಗೆ ಬೇಕು. ಮತ್ತೆ ರಾಕ್ ಫಾಸ್ಫೇಟ್ ಒಂದು ಹೆಕ್ಟರ್ಗೆ ನಮಗೆ ಒಂದು 200-250 kg ಬೇಕಾಗ್ತದೆ. ಇದೊಂದು 4-5 ರೌಂಡ್ ನಾವು ನೋಡಿ ಕೊಡ್ತೀವಿ. ಅದು ಇದು ಯಾಕೆ ಸರ್ ಈ ಒಂದು ಸ್ಲೋಪಿ ಜಮೀನಿನಲ್ಲೇ ಯಾಕೆ ಬೆಳೀತಾರೆ ಟೀನಾ, ಅಥವಾ ಇದು ನ್ಯಾಚುರಲ್ ಆಗಿ ಆ ಜಮೀನ ಇರ್ತಕ್ಕಂತ ಒಂದು ಜಾಗದಲ್ಲಿ ಈ ತರ ಬೆಳೆದು ಬೆಳೀತಾರ ಅಂತ ಹೇಳ್ತೀರಾ, ಅಥವಾ ಇದು ಸ್ಲೋಪಿ ಲ್ಯಾಂಡಿಗೆ ಅಂದ್ರೆ ಈ ಒಂಥರ ಜಾರು ಪ್ರದೇಶದಲ್ಲಿನೇ ಇದು ಬೆಳೆದರೆ ಉತ್ತಮ ಅಂತ ಹೇಳ್ತೀರಾ? ಇದು ಪ್ಲೇನ್ ಲ್ಯಾಂಡ್ ಅಲ್ಲಿ ಸ್ವಲ್ಪ ಕಷ್ಟ ಬರೋದು. ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನೀಲಗಿರಿಯಲ್ಲಿ ಕೆಲಸ ಮಾಡಿದೀನಿ, ಇಲ್ಲಿ ಮಾಡಿದೀನಿ, ಎಲ್ಲ ಸ್ಲೋಪ್ ಲ್ಯಾಂಡ್ ಅಲ್ಲಿ ಸ್ವಲ್ಪ ಪ್ಲಾಂಟ್ಸ್ ಗಳು ಚೆನ್ನಾಗಿ ಬರ್ತದೆ. ಒಂದು ಹೆವಿ ರೈನ್ ಪೀರಿಯಡ್ ಅಲ್ಲಿ ನೀರು ಸ್ವಲ್ಪ ಅರಿದು ಹೋಗ್ತದೆ, ನಿಲ್ಬಾರ್ದು, ಅದು ನಿಂತ್ರೆ ವಾಟರ್ ಲಾಗ್ ಆಗ್ತದೆ ಒಂದು ಲೆವೆಲ್ ಲ್ಯಾಂಡ್ ಅಲ್ಲಿ. ಮತ್ತೆ ಅದು ಸ್ಲೋ ಆಗಿ ಪ್ಲಾಂಟ್ ಪ್ಯಾಕಪ್ ಆಗುವ ಸಾಧ್ಯತೆ ಇದೆ. ಇನ್ನೊಂದು ಇದು ಟೀಪ್ ಲ್ಯಾಂಡ್ ಅಲ್ಲಿ ಸ್ವಲ್ಪ ನಮಗೆ ಕ್ಲೈಮೇಟ್ ಸ್ವಲ್ಪ ಕೂಲ್ ಆಗಿರ್ತದೆ, ಆಲ್ಮೋಸ್ಟ್ ಟೀ ಸ್ವಲ್ಪ ಕೂಲ್ ವೆದರ್ ಅಲ್ಲೇ ಜಾಸ್ತಿ ಬರೋದು. ಇಲ್ಲಿ ನಮ್ಮ ಸೌತ್ ಇಂಡಿಯಾ ನೋಡಿದ್ರೆ ಕೇರಳ ಆಗಲಿ ಕರ್ನಾಟಕ ಆಗಲಿ ತಮಿಳ್ನಾಡು ಆಗಲಿ ಎಲ್ಲ ಸ್ವಲ್ಪ ಎಲ್ಲೆಲ್ಲಿ ಕೂಲ್ ಜಾಸ್ತಿ ಇದೆ ಆ ಜಾಗದಲ್ಲಿ ಟೀ ಸ್ವಲ್ಪ ಜಾಸ್ತಿ ಬರ್ತದೆ. ಆಮೇಲೆ ಈಗ ಗೊಬ್ಬರದ ಮೇಲೆ ಈಗ ನೀರಿನ ನಿರ್ವಹಣೆಗೆ ಬಂದ್ರೆ ಹೇಗೆ ಸರ್? ಒನ್ ಬೈ ಹೇಳ್ತೀನಿ. ಇವಾಗ ಮೆನ್ಯೂರ್ ಅಪ್ಲಿಕೇಶನ್, ಸೆಕೆಂಡ್ ಫೋಲಿಯರ್ ಅಪ್ಲಿಕೇಶನ್ ಕೊಡ್ತೀವಿ. ಒನ್ ಇಯರ್ ಗೆ 12.5 kg ಒಂದು ಹೆಕ್ಟರ್ ಗೆ ನಾವು ಜಿಂಕ್ ಕಾಕ್ಟೇಲ್ ಅಂತ ಕೊಡ್ತೀವಿ. ಜಿಂಕ್, ಮ್ಯಾಂಗನೀಸಿಯಂ, ಮೆಗ್ನೀಷಿಯಂ, ಬೋರಿಕ್ ಇದನ್ನು ಮಿಕ್ಸ್ ಮಾಡಿ ನಾವು ಒಂದು ಜಿಂಕ್ 12.5 kg ಒಂದು ಹೆಕ್ಟರ್ ಗೆ ಇದನ್ನು 4-5 ರೌಂಡ್ ಕೊಡ್ತೀವಿ. ಸೆಕೆಂಡ್ ಎನ್ ಕೆ ಅಪ್ಲಿಕೇಶನ್, ಎನ್ ಕೆ ಪ್ಲಸ್ ಡಿ ಎ ಪಿ ಅಪ್ಲಿಕೇಶನ್ ಅಂತ ಹೇಳಿ ಅದೊಂದು 4 ರೌಂಡ್ ನಾವು ಕೊಡ್ತೀವಿ. ಅದರಲ್ಲಿ 1 kg ಯೂರಿಯಾ, 2 kg ಎಂ ಒ ಪಿ, 3 kg ಡಿ ಎ ಪಿ ಅಂತ ಹೇಳಿ ಒಂದು ಬ್ಯಾರಲ್ ಗೆ ಇದನ್ನು ಮಿಕ್ಸ್ ಮಾಡಿ ಒಂದು 4-5 ರೌಂಡ್ ಒನ್ ಇಯರ್ ಗೆ ಕೊಡ್ತೀವಿ. ಇದು ಡ್ರೌಟ್ ಅವಾಯ್ಡ್ ಮಾಡ್ತದೆ, ಎನ್ ಕೆ ಪ್ಲಸ್ ಡಿ ಎ ಪಿ. ರೈತ ಬಾಂಧವರೇ, ಈಗ ಈ ಒಂದು ಟೀ ಒಂದು ಪ್ಲಾಂಟೇಶನ್ ನಲ್ಲಿ ನಾವು ನೀರಿನ ಒಂದು ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದ್ರು, ಹೇಳಿ ಸರ್. ಇವಾಗ ಇರಿಗೇಷನ್ ಅಂತ ಬಂದ್ರೆ ನಾವು ಜನವರಿಯಿಂದ ಇರಿಗೇಷನ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಲಾಸ್ಟ್ ರೈನಿಂದ ಒಂದು 20-25 ಡೇಸ್ ಮ್ಯಾಕ್ಸಿಮಮ್ 1 month ಅಲ್ಲಿ ನಾವು ಇರಿಗೇಷನ್ ಸ್ಟಾರ್ಟ್ ಮಾಡಬೇಕು. ನಮ್ಮಲ್ಲಿ ಇವಾಗ 5 divisions ಗೆ 5 ಒಂದು ಪಂಪ್ ಶೆಟ್ ಇದೆ, ಮತ್ತೆ ಕೆರೆಗಳಿದೆ, ಎಲ್ಲ ನಮಗೆ ಬೇಕಾದ ನೀರಿನ ವ್ಯವಸ್ಥೆಗಳೆಲ್ಲ ಇದೆ. ಇದರಲ್ಲಿ ನಾವು 2 ಟೈಪ್ ಇರಿಗೇಷನ್ ಮಾಡ್ತೀವಿ. ಒಂದು ನಾವು 250 ಮಾಡೆಲ್ ಜೆಟ್ ಹಾಕ್ತೀವಿ, ಇನ್ನೊಂದು ಈ ಕ್ಲೋನಲ್ ಪ್ಲಾಂಟಿಗೆಲ್ಲ ನಾವು ಅಂಡರ್ ಗ್ರೌಂಡ್ ಪೈಪ್ ಲೈನ್ ಆಗಿ ಸ್ವಲ್ಪ ಸಣ್ಣ ಜೆಟ್ 116 ಮಾಡೆಲ್ದು ಹಾಕ್ತೀವಿ. ಅದರಲ್ಲಿ ಮಿನಿಮಮ್ 4-5 hours ನಾವು ಇರಿಗೇಟ್ ಮಾಡಬೇಕಾಗ್ತದೆ. ಚಲೋ 1.5-1.7 inches ಆಫ್ ರೇನ್ ಕೊಡಬೇಕಾಗ್ತದೆ. ಇದು ಎವರಿ ಒಂದು 15-20 days ನಾವು ಮಾಡ್ತಾ ಇರ್ತೀವಿ. ಇದರಲ್ಲಿ ನಮಗೆ 1 acre 1 inch ಅಂತ ಹೇಳಿದ್ರೆ 1,05,000 ನೀರು ಬೇಕಾಗ್ತದೆ. ಅದು ಲೀಟರ್ ಒಂದು ಲೀಟರ್ ನೀರು ಬೇಕಾಗ್ತದೆ. ಇದರಲ್ಲಿ 250 ಮಾಡೆಲ್ ಜೆಟ್ ಅಂತ ಹೇಳಿದ್ರೆ ಅದರಲ್ಲಿ ಒಂದು ನಾಜಿಲ್ 10.0-11.5 mm ಅದರಲ್ಲಿ ಹೋಲ್ಸ್ ಇರ್ತದೆ, ಇನ್ನೊಂದರಲ್ಲಿ 5.5 ಹೋಲ್ಸ್ ಇರ್ತದೆ. ಅದರಲ್ಲಿ ಇರಿಗೇಟ್ ಮಾಡ್ತೀವಿ. ಅರೌಂಡ್ 80 feet ಗೆ ಒಂದು ಜೆಟ್ ಹಾಕ್ತೀವಿ. ಅದು ಆಲ್ಮೋಸ್ಟ್ 50-60 feet ಕವರ್ ಆಗ್ತದೆ, ಅಷ್ಟು ಕವರ್ ಆಗ್ಬೇಕು ಅದು. ಓಕೆ ಸರ್. 1 acre ನಮಗೆ 6-7 ಜೆಟ್ ಹಾಕಬೇಕಾಗ್ತದೆ, ಅಲ್ಲಿಗೆ 1 acre ಕವರ್ ಆಗ್ತದೆ. ಮತ್ತೆ ಮಳೆ ಬಂದ ತಕ್ಷಣ ನಾವು ಇರಿಗೇಷನ್ ಪ್ರೊಸೆಸ್ ಅನ್ನು ಸ್ಟಾಪ್ ಮಾಡ್ತೀವಿ. ಓಕೆ ಸರ್. ಇದರ ಜೊತೆಗೆ ಈಗ ಇಳುವರಿಗೆ ಬಂದ್ರೆ ಯಾವ ರೀತಿಯಿಂದ ನಾವು ಕಟಾವು ಮಾಡಬೇಕು, ಮತ್ತೆ ಇಳುವರಿ ಹೇಗೆ ಸರ್? ಇದು ಇಳುವರಿ ಅಂತ ಹೇಳಿದ್ರೆ ಇದರಲ್ಲಿ ಮೇನ್ ಲೀಫ್ ಮಾತ್ರ, ಲೀಫ್ ಈಲ್ಡ್ ಮಾತ್ರ ಇರೋದು ನಮಗೆ. ಅರೌಂಡ್ ನಮ್ಮ ಇವಾಗ ಮೈಸೂರ್ ಪ್ಲಾಂಟೇಶನ್ ಗಾರ್ಡನ್ ಅಲ್ಲಿ ನಮ್ಗೆ 2,500-3,500 kg ವರೆಗೆ ಮೇಟಿ ಪರ್ ಹೆಕ್ಟರ್ ನಾವು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಇವಾಗ ಆವರೇಜ್ ಅಂತ ಹೇಳಿದ್ರೆ 2,800 kg ನಮಗೆ ಪ್ರತಿ ವರ್ಷ ಮೇಟಿ ಪರ್ ಹೆಕ್ಟರ್ ಸಿಗ್ತಾ ಇದೆ ಇವಾಗ. ಅದೇಕೆಂದ್ರೆ ಇವಾಗ ಸ್ವಲ್ಪ ಇನ್ಫೀಲಿಂಗ್ ನಮ್ದು ಈ ವೆದರ್ ಫ್ಲಕ್ಚುಯೇಷನ್ ಇಂದ ಸ್ವಲ್ಪ ನಮಗೆ ಈಲ್ಡ್ ಕಮ್ಮಿ ಆಗಿದೆ ಈ ಎರಡು ಮೂರು ವರ್ಷದಿಂದ. ಯಾಕೆಂದ್ರೆ ಡ್ರೌಟ್ ಜಾಸ್ತಿ ಇದೆ, ಮಳೆ ಜಾಸ್ತಿ ಇದೆ, ಪ್ಲಾಂಟ್ ಎಲ್ಲ ಸ್ವಲ್ಪ ನಮಗೆ ಲಾಸ್ ಆಗಿದೆ. ಅದಕ್ಕೆ ನಾವು ಪುನಃ ಇವಾಗ ರೀಪ್ಲಾಂಟ್ ಸ್ಟಾರ್ಟ್ ಮಾಡಿದೀವಿ. ಲಾಸ್ಟ್ ಇಯರ್ ಇವಾಗ ನೀವು ನೋಡ್ತಾ ಇರುವ ಪ್ಲಾಂಟ್ ಎಲ್ಲ ಇವಾಗ ಟೂ ಇಯರ್ಸ್ ಆಯ್ತು ಮಾಡಿದೀವಿ. ನೆಕ್ಸ್ಟ್ ಪುನಃ ಅದು ಅದ ಹಳೆ ಈಲ್ಡ್ ನಮಗೆ ಬರುವಂತ ಒಂದು ನಂಬಿಕೆ ಇದೆ. ಜಾಸ್ತಿ ಎಲೆಗಳ ಒಂದು ಇಳುವರಿಗೆ ಏನು ಕ್ರಮ ತೆಗೆದುಕೊಳ್ತಾ ಇದ್ದೀರಾ ಸರ್? ಜಾಸ್ತಿ ಎಲೆಗಳ ಜಾಸ್ತಿ ಗ್ರೋತ್ ಆಗ್ಲಿಕ್ಕೆ ನಮ್ದು ಮೈಕ್ರೋ ನ್ಯೂಟ್ರಿಯಂಟ್ ಸ್ಪ್ರೇ, ಅದಕ್ಕೆ ನಾವು ಮೈಕ್ರೋ ನ್ಯೂಟ್ರಿಯಂಟ್ ಜಿಂಕ್ ಸ್ಪ್ರೇ ಅಂತ ಕೊಡ್ತೀವಿ. ಅದ ಈಗಾಗಲೇ ಹೇಳಿದ ಪ್ರಕಾರ 12.5 kg ಜಿಂಕ್ ಕೊಡ್ತೀವಿ. ಅದರ ಒಟ್ಟಿಗೆ ನಾವು ಮ್ಯಾಂಗನೀಸ್, ಬೋರಿಕ್, ಮೆಗ್ನೀಷಿಯಂ ಇದನ್ನೆಲ್ಲ ಮಿಕ್ಸ್ ಮಾಡಿ ಮೈಕ್ರೋನ್ಯೂಟ್ರಿ ಅಂತ ಕೊಡ್ತಾ ಇದೀವಿ. ಅದು ಜಾಸ್ತಿ ಇಳುವರಿ ಕೊಡ್ತದೆ. ಮತ್ತೆ ಪ್ಲಸ್ ಇಷ್ಟು ಈಲ್ಡಿಗೆ ಇಷ್ಟೇ ಮೆನ್ಯೂರ್ ಕೊಡ್ಬೇಕಂತ ಒಂದು ಕ್ರಮ ಉಪಾಸಿಯವರು ಅವರು ಗೈಡ್ಲೈನ್ ಇದೆ. ಅದರ ಪ್ರಕಾರ ನಮಗೆ ಮೆನ್ಯೂರ್ ಎಷ್ಟು ಎನ್ ಕೊಡಬೇಕು, ಎಷ್ಟು ಪಿ ಕೊಡಬೇಕು, ಎಷ್ಟು ಕೆ ಕೊಡಬೇಕಂತ ಅವರೇ ನಮಗೆ ಸರ್ಕ್ಯುಲರ್ ಕೊಡ್ತಾರೆ. ಅದರ ಪ್ರಕಾರ ನಮಗೆ ನಾವು ಇದಕ್ಕೆ ಮೆನ್ಯೂರ್ ಅನ್ನು ನಾವು ಅಪ್ಲಿಕೇಶನ್ ಮಾಡ್ತಾ ಇರ್ತೀವಿ, ಅದರಲ್ಲಿ ಗ್ರೋತ್ ಆಗ್ತದೆ. ಮತ್ತೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್, ನಿಮ್ಮ ಒಂದು ಅನುಭವದಲ್ಲಿ ಈ ಒಂದು ಟೀ ಗಾರ್ಡನ್ ನ ಮ್ಯಾನೇಜ್ ಮಾಡ್ಬೇಕಂದ್ರೆ, ಟೀ ಗಾರ್ಡನ್ ನ ನಾವು ನಿರ್ವಹಣೆ ಮಾಡ್ಬೇಕಂದ್ರೆ ಒಟ್ಟಾರೆಯಾಗಿ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಅದಕ್ಕೆ ಟೀ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಟೀ ಒಂದು ಬಹಳ ಬಹಳ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಗಾರ್ಡನ್. ಕಾಫಿಯಲ್ಲಿ ಕೂಡಿ ನನ್ನ ಪ್ರಕಾರ ಕಾಫಿಯಲ್ಲಿ ಕೂಡಿ ಹಾಗೆ ಒಂದು ಸೀಡ್ಸ್ ಬೀಸಾಕಿದ್ರು ಕೂಡ ಅಲ್ಲೊಂದು ಕಾಫಿ ಗಿಡ ಆಗ್ಬಿಡ್ತದೆ. ಬಟ್ ಟೀ ಬಹಳ ಕಷ್ಟ ಇದೆ. ನರ್ಸರಿ ಮ್ಯಾನೇಜ್ಮೆಂಟ್ ತುಂಬಾ ಕಷ್ಟ ಇದೆ. ಅದರಲ್ಲಿ ಪಿ ಎಚ್ ಮೇಂಟೈನ್ ಮಾಡಿಕೊಂಡು ಒಂದು ಪ್ಲಾಂಟ್ ಹಾಕಿ ಅದನ್ನು ಮೇಲೆ ತರಬೇಕಾದ್ರೆ ತುಂಬಾ ತುಂಬಾ ಇತ್ತೀಚಿನ ದಿನಗಳೇ ಕಷ್ಟ ಇದೆ. ಕಾಫಿ ಆ ತರ ಇಲ್ಲ, ಸುಮ್ನೆ ಒಂದು ಗುಂಡಿ ತೆಗೆದು ಹಾಕಿದ್ರೆ ಅದು ಬಂದ್ಬಿಡ್ತದೆ. ಅದನ್ನು ವೈಲ್ಡ್ ಡ್ಯಾಮೇಜ್ ಮಾಡಿದ್ರು ಕೂಡಿ ಅದು ಪುನಃ ಚಿಗರಿ ಬರ್ತದೆ. ಬಟ್ ಟೀ ಪ್ಲಾಂಟ್ ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟ ಇದೆ. ಅದು ತುಂಬಾ ಸಣ್ಣಲ್ಲೂ ಎಕ್ಸ್ಪೋಸ್ ಆಗ್ಬಾರದು, ಪುನಃ ಜಾಸ್ತಿ ಮಳೆಯೂ ಇರಬಾರ್ದು. ಇದೆಲ್ಲ ಅದರ ಒಂದು ಮೀಡಿಯಂ ಆಗಿರ್ಬೇಕು. ಬಟ್ ಟೀ ಗಾರ್ಡನ್ ಅಲ್ಲಿ ಕೆಲಸ ಮಾಡ್ಲಿಕ್ಕೂ ತುಂಬಾ ಇಷ್ಟ, ಅದನ್ನು ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿರ್ತದೆ. ಮೇಂಟೈನ್ ಮಾಡ್ಲಿಕ್ಕೆಲ್ಲ ಕಷ್ಟ ಇದೆ, ಬಟ್ ಅದ್ರ ಓವರ್ ಆಲ್ ಅದನ್ನು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಐ ಮೀ ವೆರಿ ಹ್ಯಾಪಿ ಟು ವರ್ಕಿಂಗ್ ಟೀ ಪ್ಲಾಂಟೇಶನ್. ಟೀ ಪ್ಲಾಂಟೇಶನ್ ನಿಮಗೆ ನೆಮ್ಮದಿ ಇದೆ? ಹೌದೌದು, ತುಂಬಾ ನೆಮ್ಮದಿ. ಹ್ಯಾವ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್? ಓಕೆ ಸರ್. ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇಷ್ಟೊತ್ತಿನಾಗೆ ನಮ್ಮ ಜೊತೆಗೆ ಮೈಸೂರು ಪ್ಲಾಂಟೇಶನ್ ಲಿಮಿಟೆಡ್ ಕೊಪ್ಪ ಇದರ ಒಂದು ಕೃಷಿ ವಿಭಾಗದ ಮ್ಯಾನೇಜರ್ ಆದ ಪ್ರತಾಪ್ ಅವರು ನರ್ಸರಿಯಿಂದ ಮತ್ತೆ ಕೊನೆಯ ಒಂದು ಏನ್ ಹೇಳ್ತೀವಿ ನಾವು ಹಾರ್ವೆಸ್ಟ್ ಅಂದ್ರೆ ಕೊಯ್ಲುವರೆಗೆ ಯಾವ ರೀತಿ ನಾವು ಯಾವೆಲ್ಲ ಒಂದು ಕ್ರಮಗಳನ್ನ ಅನುಸರಿಸಬೇಕು, ಯಾವ ವಿಧಾನಗಳನ್ನ ಅನುಸರಿಸಬೇಕು, ಸಂಪೂರ್ಣ ಮಾಹಿತಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಾರೆ. ಭದ್ರಾವತಿ ಆಕಾಶವಾಣಿ ಎಸ್ಎಂ ಮತ್ತೆ ಎಎಂ ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ರೈತ ಬಂದವರೇ, ಇದುವರೆಗೂ ಚಹಾ ತೋಟದ ನಿರ್ವಹಣೆ ಈ ಕುರಿತು ದಿ ಮೈಸೂರು ಪ್ಲಾಂಟೇಶನ್ ಲಿಮಿಟೆಡ್ ಕೊರಡೆಹಿತ್ಲು ಘಟಕ ನುಗ್ಗೆ ಗ್ರಾಮ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿನ ವ್ಯವಸ್ಥಾಪಕರಾದ ಶ್ರೀ ಪ್ರತಾಪ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ಮಾಡಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಈಗ ಕೇಳಿ ಕಡೂರು ತಾಲೂಕು ಬಾಸೂರಿನ ಶ್ರೀಮತಿ ಮಲ್ಲಿಯಮ್ಮ ಮತ್ತು ತಂಡದವರಿಂದ ಗಂಗೆ ಶೋಭಾನೆ ಪದ. ಶೋಭಾನವೇ ತನ್ನ ತಿಳಿದಂತ ತೇಳೆ ಶೋಭಾನವೆ ಶರಣೆ ಗೋರ ತೇಳೆ ಶೋಭಾನ ಗುರು ತೇಳೆ ಶರಣೆ ತೇಳಿ ಶೇಳೆ ಶೋಭಾ ಚಿನ್ನಾದ ಸಿಂಗೆ ಸೋತೇ ರನ್ನಾದ ಕೊಡನೋತು ರನ್ನಾದ ಕೊಡನೋತು ಜಲದಲೆಯ ಗಣಿಯ ಮೋಗಿಯೋಳೆ ಶೋಭಾನ ಜಲದಲೆಯ ಗಣಿಯ ಮೋಗಿಯೋಳೆ ಶೋಭಾ ಜಲದಲೆಯ ಗಣಿಯ ಮೋಗಿಯೋಳೆ ಜಲದಲ್ಲೇ ಆ ಗಣಿಯ ಮಗಿಯೋ ಶಿವ ಶರಣೆಯ ಕಂಡೋ ಮಗಿಯೋ ಶಿವ ಶರಣೆಯ ಕಂಡೋ ಶರಣೆ ನೀನ್ಯಾರ ಮಗಳಮ್ಮ ಶೋಭಾ ಶರಣೆ ನೀನ್ಯಾರ ಮಗಳಮ್ಮ ಶೋಭಾ ಶರಣೆ ಅಂಬಿಗರ ಮಗಳಯ್ಯ ಅರ್ಜುನರ ಸೊಸಿಯಯ್ಯ ಅರ್ಜುನರ ಸೊಸಿಯಯ್ಯ ಭೃಂಗಿ ಬ್ರಹ್ಮನ ಕೇರ ತಂಗಿ ಶೋಭಾನವೆ ಭೃಂಗಿ ಬ್ರಹ್ಮನ ಕೇರ ತಂಗಿ ಶೋಭಾನವೆ ದಂಗಿ ಶೋಭಾನವೆ ಬ್ರಹ್ಮನ ಕೇರ ದಂಗಿ ಶೋಭಾನವೆ ಬ್ರಹ್ಮನ ಕಿರದಂಗಿ ಬಂದೈದೀನಿ ಕಿರದಂಗಿ ಬಂದೈದೀನಿ ನೀವು ನಮ್ಮ ಮಠಕ್ಕೆ ದಾಯ ಮಾಡಿ ಶೋಭಾನವೆ ಶೋಭಾನವೆ ನಮ್ಮ ಮಠಕ್ಕೆ ದಾಯ ಮಾಡಿ ಶೋಭಾನವೆ ನಮ್ಮ ಮಠಕ್ಕೆ ದಾಯ ಮಾಡಿ ಶೋಭಾನವೆ ಅವಳ ದಡ್ಡ ಗೋಡೆ ಮೂತಿನ ತಲೆ ಬಾಗೇಲು ಮೂತಿನ ತಲೆ ಬಾಗೇಲು ಪಾಟಾರೋ ದ್ರಾಕ್ಷಿ ಪಾಟ ಶಾರೆ ಶೋಭಾನವೆ ಪಾಟಾರೋ ದ್ರಾಕ್ಷಿ ಪಾಟ ಶಾಲೆ ಶೋಭಾನವೆ ಪಾಟಾರೋ ದ್ರಾಕ್ಷಿ ಪಾಟ ಶಾರೆ ಶೋಭಾನವೆ ಪಾಟಾರೋ ದ್ರಾಕ್ಷಿ ಪಾಟ ಶಾಲೆ ಶೋಭಾನೇರೋ ದ್ರಾಕ್ಷಿ ಪಟಶಾಲೆ ಉರಟಿ ಮುಂದೆ ಪಟಶಾಲೆ ಉರಟಿ ಮುಂದೆ ಆದವು ನೀಲಮನ ಮೋದುವೆಗಳು ಶೋಭಾನವೆ ನೀಲಮನ ಮಾದೇವೆಗಳು ಶೋಭಾ ಆದವು ನೀಲಮನ ಮೋದುವೆಗಳು ಶೋಭಾನವೆ ಆದವು ನೀಲಮನ ಮಾದೇವೆಗಳು ಶೋಭಾನ ಆರು ವರ್ಷದ ನೀಲಮಗೆ ಮದುವೆಗಳು ಅತ್ಯವೇ ಮದುವೆಗಳು ಅತ್ತೇವನ್ನಿನ ಕಾರಾಡಿಗೆ ಶೋಭಾನವೆ ಅತ್ತೇವನ್ನಿನ ಕಾರಾಡಿಗೆ ಶೋಭಾನವೆ ಅತ್ತೇವನ್ನಿನ ಕಾರಾಡಿಗೆ ಶೋಭಾನವೆ ಅತ್ತೇವನ್ನಿನ ಕಾರಾಡಿಗೆ ಶೋಭಾನವೆ ಒಂದೇನ ಕರಡಿಗೆ ಕೈಯಲ್ಲಿ ಬಂದೆ ಕರಡಿಗೆ ಕೈಯಲ್ಲಿ ಬಂದೆ ಮನ ಮೋದುವೆಗಳು ಶೋಭಾದವು ನೀಲ ಮನ ಮಾದೇವೆಗಳು ಶೋಭಾದವು ನೀಲ ಮನ ಮೋದುವೆಗಳು ಶೋಭಾನಾದವು ನೀಲ ಮನ ಮಾದೇವೆಗಳು ಶೋಭಾ ಹತ್ತು ವರ್ಷದ ನೀಲಮಗೆ ಮದುವೆಗಳು ಆತೇವನ್ನಿನ ಕಾರಾಡಿಗೆ ಶೋಭಾನ ಆತೇವನ್ನಿನ ಕಾರಾಡಿಗೆ ಶೋಭಾನ ಆತೇವನ್ನಿನ ಕಾರಾಡಿಗೆ ಶೋಭಾನ ಬಂದಿ ಆದವು ನೀಲ ಮನ ಮೋದುವೆಗಳು ಶೋಭಾನ ಆದವು ನೀಲ ಮನ ಮಾದೇವೆಗಳು ಶೋಭಾನ ಆದವು ನೀಲ ಮನ ಮೋದುವೆಗಳು ಶೋಭಾನ ಆದವು ನೀಲ ಮನ ಮಾದೇವೆಗಳು ಶೋಭಾನ ಅಂದದ ಗೇರಿ ಚಂದದ ಗೇರಿ ಚಂದ ಮೂಡಲಗಿರಿ ಮೇಲಾದಗಿರಿ ತೀರ ಪೇಲಾದಗಿರಿ ತೀರ ಪೇಲಾದಗಿರಿ ತೀರ ಪೇಲಾದಗಿರಿ ತೀರ ಪೇಲಾದಗಿರಿ ತೀರ ಪಾತೆ ಒಳಗಿರುವ ತಟ್ಟೆ ಗಿರಿ ಚಂದ ಮೂಡಲಗಿರಿ ಮೇಲಾದಗಿರಿ ತೀರ ಪೇಲಾದಗಿರಿ ತೀರ ಪೇಲಾದಗಿರಿ ತೀರ ಪೇಲಾದಗಿರಿ ತೀರ ಪೇಲಾದಗಿರಿ ತೀರ ಪಾತೆ ಒಳಗಿರುವ ಗೆಂಡೆ ಗೇರಿ ಚಂದದ ಗೇರಿ ಚಂದ ಮೂಡಲಗಿರಿ ಮೇಲಾದಗಿರಿ ತೀರ ಪೇಲಾದಗಿರಿ ತೀರ ಪೇಲಾದಗಿರಿ ತೀರ ಪೇಲಾದಗಿರಿ ತೀರ ಪೇಲಾದಗಿರಿ ತೀರ ಪಾತೆ ಒಳಗಿರುವ ಏಕರ್ತೆ ನೀರಾಗೆ ಹುಟ್ಟೋದು ನೀರಾಗೆ ಬೆಳೆಯೋದು ನಾರೊಳ್ಳೆ ಮರಕ್ಕೆ ತೋಡಾರು ನಾರೊಳ್ಳೆ ಮರಕ್ಕೆ ತೋಡಾರು ನಾರೊಳ್ಳೆ ಮರಕ್ಕೆ ತೋಡಾರು ನಾರೊಳ್ಳೆ ಮರಕ್ಕೆ ತೋಡಾರು ನಾರೊಳ್ಳೆ ಮರಕ್ಕೆ ಆಕಾಶ ಕೋಗಿ ಕೋಗೆ ಇದುವರೆಗೂ ಕಡೂರು ತಾಲೂಕು ಬಾಸೂರಿನ ಶ್ರೀಮತಿ ಮಲ್ಲಿಯಮ್ಮ ಮತ್ತು ತಂಡದವರಿಂದ ಗಂಗೆ ಸೋಬಾನೆ ಪದ ಕೇಳಿದಿರಿ. ಕೇಳಿದರೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಕುರಿತಾದ ಒಂದು ಸಂದೇಶ ಬಂದಿದೆ. ಹಂಪಣ್ಣ ನ್ಯಾಮ್ತಿ ಅವರು ಇಂದಿನ ಕೃಷಿರಂಗದಲ್ಲಿ ಮೈಸೂರು ಪ್ಲಾಂಟೇಶನ್ ಪ್ರತಾಪ್ ಅವರು ಚಹಾ ತೋಟದ ಕುರಿತು ನೀಡಿದ ಮಾಹಿತಿ ಚೆನ್ನಾಗಿತ್ತು. ಟೀ ಗಿಡದ ನರ್ಸರಿ ಹೇಗೆ ಮಾಡಬೇಕು, ನೀರಿನ ನಿರ್ವಹಣೆ ಹೇಗೆ ಮಾಡಬೇಕು, ಪ್ಲಾಂಟೇಶನ್ ಹೇಗೆ ಮಾಡಬೇಕು ಎಂಬುದನ್ನು ವಿವರವಾಗಿ ನೀಡಿದರು ಅಂತ ಹೇಳಿ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಕೇಳಿದರೆ ರೈತ ಬಾಂಧವರೇ, ಈ ಕಾರ್ಯಕ್ರಮ ನೀವು ಕೇಳಿದಾಗ ಮಾತ್ರ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ನಮಗೆ ತಲುಪಲಿಕ್ಕೆ ಸಾಧ್ಯ. ಅವರ ಅಭಿಪ್ರಾಯವನ್ನು ಹಂಪಣ್ಣವರು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ಸರ್. ಇದೇ ಥರ ನಿಮ್ಮ ಸಂದೇಶಗಳನ್ನು ಕಾರ್ಯಕ್ರಮದ ಕುರಿತಾದ